ಪಟಾಕಿ ವರದಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ, ನಾಳೆ ಪರಿಶೀಲನೆ. ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ. ನಾಗರಿಕ ಸೇವಾ ದಿನ, ಅಧಿಕಾರಿಗಳನ್ನುದ್ದೇಶಿಸಿ ನಾಳೆ ಪ್ರಧಾನಿ ಭಾಷಣ. ರಾಜ್ಯದ 11 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮಗಳ ಮದುವೆಗೆ ಬಟ್ಟೆ ಶಾಪಿಂಗು ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್ರೋ ಸೂಪರ್ರು. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ನವಜಾತ ಶಿಶುಗಳನ್ನು ಅನಿವಾರ್ಯ ಕಾರಣಗಳಿಂದ ಸಾಕಲು ಸಾಧ್ಯವಿಲ್ಲದಿದ್ದಾಗ ಅನಾಥ ನಿರ್ಗತಿಕ ಮಕ್ಕಳ ಪೋಷಣೆಗೆ ತವರಿನ ತೊಟ್ಟಿಲು ಹಾಗೂ ವೃದ್ಧ ಮಹಿಳೆ ಹಾಗೂ ಪುರುಷರ ಆಶ್ರಯತಾಣ ವೃದ್ಧಾಶ್ರಮವನ್ನು ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿದೆ. ಅನಾಥ ನಿರ್ಗತಿಕ ಮಕ್ಕಳ ವೃದ್ಧ ಮಹಿಳೆ ಮತ್ತು ಪುರುಷರ ಯೋಗಕ್ಷೇಮಕ್ಕಾಗಿ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅರಳಿಕಟ್ಟೆ ರಸ್ತೆ ಉತ್ತರ ಬಡಾವಣೆ, ಹಾಸನ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಾ ಪಾಲಾಕ್ಷ HK 9448069582 9980700946. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿನ ಸಮಗ್ರ ಅನುಭವಗಳ ಕುರಿತು ಚಿಕ್ಕಮಗಳೂರು ತಾಲೂಕು ಮಲ್ಲಂದೂರಿನ ಪ್ರಗತಿಪರ ಕಾಫಿ ಬೆಳೆಗಾರರಾದ ಉತ್ತಮ್ ಗೌಡ ಅವರೊಂದಿಗೆ ಮಾತುಕತೆ ಮೂಡಿಬರಲಿದೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕು ಮಲ್ಲಂದೂರು ಸಮೀಪ ಇರತಕ್ಕಂತಹ ಚಿಂದೇನಹಳ್ಳಿ ಎಸ್ಟೇಟ್ನ ಪ್ರಗತಿಪರ ಕೃಷಿಕರಾದಂತಹ HR ಉತ್ತಮ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ, ಜೊತೆಗೆ ಈ ಕಾಫಿ ಬೆಳೆಗಾರರು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಉತ್ತಮ್ ಗೌಡ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಿದ್ರಿ? ನಾನು ಕಾಲೇಜ್ ಬಿಟ್ಟು ಬಂದು 30 ವರ್ಷ ಆಯಿತು ಕೃಷಿ ಮಾಡ್ತಾ ಇದ್ದೀನಿ. ಕಾಫಿ ಉದ್ದಮೇಲೆ ಜಾಸ್ತಿ ತೊಡಸ್ಕೊಂಡಿದ್ದೀನಿ. ಕೃಷಿ ಮಾಡಬೇಕು ಅನ್ನುವಂಥದ್ದು ಇತ್ತ ಅಥವಾ ಹೇಗೆ? ಆ ಥರದ್ದು ಏನಿರಲಿಲ್ಲ. ಆಸ್ತಿ ಉಂಟು ಅಂತೇಳಿ ತಂದೆಯವರು ವಾಪಸ್ ಕರೆದ್ರು. ಹಾಗಾಗಿ ನಾವು ಏನೇನು ನಮ್ಮ ಆಸೆ ಇತ್ತು ಬಿಟ್ಟು ವಾಪಸ್ ಬರಬೇಕಿತ್ತು. ಬಂದಾಗ ನಮಗೂ ಕೂಡ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು. ಸೊ ಹೆಚ್ಚು ಬೆಂಗಳೂರಲ್ಲೇ ಇದ್ದರಿಂದ ಸೊ ಆ ಲೈಫ್ ಸ್ಟೈಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದು. ಆಮೇಲೆ ಇಲ್ಲಿ ಬಂದಾದ ಮೇಲೆ 1 ವರ್ಷ 2 ವರ್ಷ ಆಮೇಲೆ ಈ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆದೆ ನಾನು. ನೀವು ಬಂದಾಗ ಇಲ್ಲಿಯ ಕೃಷಿ ಪರಿಸ್ಥಿತಿ ಹೇಗಿತ್ತು? ನಾವಿಲ್ಲಿ ಬಂದಾಗ ಒಂದು ತೋಟದಲ್ಲಿ ಕಾರ್ಮಿಕರು ವಾಸ ಇರೋರು. ಯಾವ ನನ್ನ ತೋಟ ಅಂತಲ್ಲ, ಪ್ರತಿಯೊಂದು ತೋಟದಲ್ಲೂ ಅವ್ರ ತೋಟದಲ್ಲಿ ಎಲ್ಲ ಕಾರ್ಮಿಕರು ವಾಸ ಇರೋರು. ಈಗ ಜನತಾ ಮನೆ ಬಂದಾದ ಮೇಲೆ ಕಾರ್ಮಿಕರು ಅವರವರು ಮನೆಗಳು ಸ್ಯಾಂಕ್ಷನ್ ಆದಾಗ ಅವರು ಹೊರಗಡೆ ಹೋಗಿ ಅವರ ಮನೆ ಮಾಡ್ಕೊಂಡ್ರು. ಬಟ್ ನಿಯತ್ತಲ್ಲಿ ಬಂದು ಕೆಲಸ ಆಗೋದು, ಈ ಬೆಳೆಗಾರರು ಮತ್ತು ಕಾರ್ಮಿಕರು ಒಂದು ಸಂಬಂಧ ಇತ್ತು. ಈ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅಂದರೆ, ಅವ್ರ ಕಷ್ಟ ಬಂದಾಗ ನಾವು ಸ್ಪಂದಿಸ್ತಿದ್ದು, ನಮಗೆ ಕಷ್ಟ ಬಂದಾಗ ಅವರು ಸ್ಪಂದಿಸರು. ಇದು ಎಲ್ಲಿ ಪ್ರಾಬ್ಲಮ್ ಶುರು ಆಯಿತು ಅಂದರೆ, ಯಾವಾಗ ಜನತಾ ಮನೆಗಳಾಗಿ ಇವರೆಲ್ಲ ಕಾರ್ಮಿಕರು ಹೊರಗೋಗಿ ಅವರವರು ಸ್ವತಂತ್ರ ಜೀವನ ಖಂಡಿತವಾಗಿ ಮಾಡ್ಕೊಂಡಿರ್ತಾರೆ, ಅವಾಗ ಅಲ್ಲಿ ಮಧ್ಯವರ್ತಿಗಳು ಅಂತ ಹೇಳಿ ಸೃಷ್ಟಿಯಾದರು. ಅಲ್ಲಿಂದ ಶುರುವಾಗಿದ್ದು ಪ್ರಾಬ್ಲಮ್ ಇದು. ಇವತ್ತಿಗೆ ಏನು ನಾನು ಹೇಳಿದ್ನಲ್ಲ, ಸಂಬಂಧ ಅಂತ ಇತ್ತಲ್ಲ ಕಾರ್ಮಿಕರು ಮಾಲೀಕರು, ಅದು ಕಂಪ್ಲೀಟ್ ಸರ್ವನಾಶ ಆಗೋಗಿದೆ ಇವತ್ತು. ಇವತ್ತು ಮಧ್ಯವರ್ತಿಗಳದೇ ಅವ್ರದೇ ಆರ್ಭಟಗಳು, ಅವರು ಫಿಕ್ಸ್ ಮಾಡಿದ್ದೇ ಸಂಬಳ, ಅವರು ಮಾತಾಡಿದ್ದೇ ಸಂಬಳ. ಇಲ್ಲಿ ಉದಾಹರಣೆ, ನಾವು ಕಾರ್ಮಿಕರು ಅವರು 400 ರೂಪಾಯಿ ಸಂಬಳ ಇದ್ರೆ ಅಲ್ಲಿ ಇವರಿಗೆ ಹೋಗಿ 600-700 ರೂಪಾಯಿ ಸಂಬಳ ಬೆಳೆಗಾರಿಗೆ ಹೇಳ್ಬಿಟ್ಟು ಮೋಸ ಮಾಡ್ತಾರೆ. ಬೆಳೆಗಾರರು ವಿಧಿ ಇಲ್ದಲೆ ಈಗ ಕೆಲಸ ಮಾಡಿಸ್ಕೊಳ್ಲೇಬೇಕು ತೋಟದಲ್ಲಿ, ವಿಧಿ ಇಲ್ದಲೆ ನಾವು ಲಾಸ್ ಆದರೂ ಕೂಡ ಸಂಬಳ ಕೊಟ್ಟು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಆಮೇಲೆ ಕ್ವಾಲಿಟಿ ಆಫ್ ವರ್ಕು ಕೂಡ ಕಡಿಮೆ ಆಗಿದೆ. ನಾನು ಹೇಳ್ದಂಗೆ ಮುಂಚೆ ಈಗ ಹಣ ಕೊಟ್ಟಾದ್ಮೇಲೆ ಕಾರ್ಮಿಕರು ಆಗಲಿ ಯಾರೇ ಆಗಲಿ ಯಾವುದೇ ಗೌರ್ಮೆಂಟ್ ಜಾಬಲ್ಲೂ ಕೂಡ ತಗೊಳ್ಳಿ, ನಿಮಗೊಂದು ಮಿನಿಮಮ್ ವರ್ಕಿಂಗ್ ಅವರ್ಸ್ ಇದ್ದೇ ಇರುತ್ತೆ. ಒಂದು 8 ಅವರ್ಸು ನಾರ್ಮಲ್ ಮಾಡಲೇಬೇಕು. ಹೋಗಲಿ 7, ನಮ್ಮ ಇದರಲ್ಲಿ 7 ಅವರ್ಸ್ ಮಾಡಲಿ ಸಾಕು. ಇಲ್ಲಿ ಹಣ 450-500-600 ರೂಪಾಯಿ ಸಂಬಳ ತಗೊಂಡು 3-3.5 ಅವರ್ಸು 4 ಅವರ್ಸು ವರ್ಕ್ ಆಗ್ತಾ ಇದೆ. ಸೊ ನಮಗೇನಾಗಿದೆ, ಈ ಥರ ನಾವು ಸಂಬಳ ಕೊಟ್ಟು ಕೊಟ್ಟು ನಾವು ಈ ಮಧ್ಯವರ್ತಿ ಕಾಟ ತಡಿಲಾರದೆ ನಾವು ಬೇಸತ್ತು ಹೋಗ್ಬಿಟ್ಟಿದ್ದೀವಿ. ನೀವು ಯಾರೇ ಯಂಗ್ಸ್ಟರ್ಸ್ ತಗೊಳ್ಳಿ, ಇವತ್ತು ತೋಟಕ್ಕೆ ಬಂದು ನಾವು ತೋಟ ಅನ್ನೋದೇ ಬೇಡ, ಕಾಫಿ ಪ್ಲಾಂಟೇಷನು ಮಾಡೋದು ಬೇಡ, ಸಾಕು ಇಲ್ಲಿ ತನಕ ಮಾಡಿರೋದು ಸಾಕು. ಕಾಫಿ ತೋಟಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸುಮಾರು ಜನ, ಇವತ್ತು ಮೇಂಟೈನ್ ಮಾಡೋಕ್ಕಾಗ್ದಲೇ. ಈ ವಿಚಾರದಲ್ಲಿ ಈ ಥರ ತುಂಬ ಜ್ವಲಂತವಾದಂತಹ ಸಮಸ್ಯೆಗಳು ಇವತ್ತಿನ ದಿವಸದಲ್ಲಿ ಉದ್ಭವಿಸಿರ್ತಕ್ಕಂಥದ್ದು. ಈ ಮಧ್ಯವರ್ತಿಗಳು ಇಲ್ಲದೆ ಕೃಷಿ ಕಾರ್ಮಿಕರನ್ನ ತೋಟಗಳಿಗೆ ಎಸ್ಟೇಟ್ಗಳಿಗೆ ಕರೆತರಲಿಕ್ಕೆ ಸಾಧ್ಯ ಇಲ್ವಾ? ಕರೆ ತರ್ಬೋದು, ಬಟ್ ಏನಂದ್ರೆ ಅಲ್ಲಿ ಅವ್ರದ್ದು ಮಾಫಿಯಾ ಸೆಟಪ್ ಹೆಂಗಿದೆ ಅಂತಂದ್ರೆ, ಅವರು ಒಬ್ರು ಮೇಸ್ತ್ರಿ ಇಲ್ದಲೆ ಯಾವ ತೋಟ ಕೂಡ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ, ಅವ್ರ ಮೇಸ್ತ್ರಿಗಳು ಏನ್ ಮಾಡ್ತಾರೆ, ಈಗ ಅವರಲ್ಲಿ ಈಗ ಕಾಲೋನಿಗಳು ಸೃಷ್ಟಿಯಾಗಿದಾವೆ ಅಲ್ಲಲ್ಲೇ, ಅಲ್ಲಿ ಒಬ್ಬ ಮೇಸ್ತ್ರಿ ಅಂತ ಹುಡ್ಕಂತಾನೆ, ಅವನೇನ್ ಮಾಡ್ತಾನೆ ಅವರಿಗೆ ಅಲ್ಪ ಸ್ವಲ್ಪ ಅಡ್ವಾನ್ಸ್ಗಳನ್ನ ಕೊಟ್ಬಿಡ್ತಾನೆ, 5,000-10,000-20,000 ವಾಟ್ ಎವರ್ ದ ಅಮೌಂಟ್ ಇಸ್. ಸೊ ಏನಾಗುತ್ತೆ, ಒಂದ್ಸತಿ ಅಮೌಂಟ್ ಕೊಟ್ಟಾದ್ಮೇಲೆ ಇವನು ಬೆಳಿಗ್ಗೆ ಹೋಗಿ ಅವ್ರನ್ನ ಮನೆ ಮನೆಗೆ ಹೋಗಿ ಕರ್ಕೊಬಂದು ಅವಂದೇ ಮೇಸ್ತ್ರಿದು ಜೀಪು, ಆ ಜೀಪು ಬಿಟ್ಟು ಅವರು ಯಾವ ಕಾರಣಕ್ಕೂ ಬೇರೆ ಜೀಪಿಗೆ ಅವ್ರು ಹತ್ತಂಗಿಲ್ಲ, ಅವನ ಜೀಪಿಗೆ ಹತ್ತಬೇಕು. ಸೊ ಒಂಥರಕ್ಕೆ ಅವರು ಜೀತಾಳಾದಾರಲ್ಲಿ. ಮೇಸ್ತ್ರಿಗಳು ಏನು ಮಾಡೋದು, ಅವನು ತೋಟಕ್ಕೆ ಯಾವುದು ಇಷ್ಟ ಆಗುತ್ತೆ, ಉದಾಹರಣೆ ಸೌಕರ್ಯ ಇಲ್ಲದ ತೋಟಗಳು ಅಥವಾ ಈ ಮೇಸ್ತ್ರಿಗಳು ಮತ್ತು ಮ್ಯಾನೇಜರು ರೈಟ್ರುಗಳು ಅಡ್ಜಸ್ಟ್ಮೆಂಟ್ ಇರೋ ತೋಟಗಳು, ಆಮೇಲೆ ಯಾವುದೇ ತೋಟದಲ್ಲಿ ಹೋಗಿ ಕಾಲ ಕಳ್ಕೊಂಡು ಹಗರಣ ಮಾಡ್ಕೊಬರೋದು ಆ ತೋಟಗಳಿಗೆ ಇವನು ಹೋಗ್ತಾನೆ. ಆಮೇಲೆ ಇನ್ನೊಂದು, ಹತ್ರ ತೋಟಗಳಿಗೆ ಇವ್ರು ಬರಲ್ಲ, ಯಾಕಂದರೆ ಇವ್ರ ಮೇಸ್ತ್ರಿ ಜೀಪ್ ಬಾಡಿಗೆ ಇವರಿಗೆ ಸಿಗಲ್ವಲ್ಲ. ಸೊ ದೂರ ತೋಟಗಳನ್ನ ಹುಡ್ಕೊಂಡು ಇಲ್ಲಿಂದ ಅವರು 9 ಗಂಟೆಗೆ ಹೊರಟಿ ತೋಟ ಮುಟ್ಟೋದು 11 ಗಂಟೆ ಆಗುತ್ತೆ, 11, 12, 1, 1:30 ತನಕ ಕೆಲಸ ಮಾಡ್ತಾರೆ, 2:30-3 ಗಂಟೆಗೆ ಅವ್ರ ಮನೆಗೆ ಬಂದಾಯ್ತು. ಈ ಥರ ನಡೀತಾ ಉಂಟು. ಸೊ ಮುಂದಿನ ದಿನಗಳಲ್ಲಿ ಇದೇ ಥರ ಆದರೆ ತೋಟಗಳು ಉಳಿಯೋದು ಕಷ್ಟ. ನೀವು ಎಷ್ಟು ಎಕರೆನಲ್ಲಿ ಸಾಗುವಳಿ ಮಾಡ್ತಾ ಇದ್ರಿ? ನಾವು ಈಗ ನಮ್ಮ ಕುಟುಂಬ, ನಮ್ಮ ತಂದೆ ಅಣ್ಣ ತಮ್ಮ ಅವರೆಲ್ಲ ಸರಿ 1,000 ಎಕರೆ ಮೇಲೆ ತೋಟಗಳನ್ನ ನಾವು ಕೃಷಿ ಮಾಡ್ತಾ ಇದ್ದೀವಿ. ಈಗ ನಾವು 3rd generation ಪ್ಲಾಂಟರ್ ನಾವು. ಸೊ ನಾವು ಕೂಡ ಎಲ್ಲರೂ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಂದ ನಾವು ಕೃಷಿಗೆ ಬಂದು ಕೃಷಿಯಲ್ಲಿ ಏನೋ ಒಂದು ನಾವು ಕೂಡ ಮಾಡಬೇಕು, ಸಾಧನೆ ಮಾಡಬೇಕು, ಆ ತಳಿ ತರಬೇಕು ಈ ತಳಿ ತರಬೇಕು ಅಂತ ಹೇಳಿ ಬಹಳ ಒಂದು ಆಸಕ್ತಿಯಿಂದ ನಾವು ಬಂದು ಇಲ್ಲಿ ತೋಟಗಳನ್ನ ನಾವು ಮಾಡಿದ್ವಿ, ಡೆವಲಪ್ ಕೂಡ ಮಾಡಿದ್ದೀವಿ, ಹೊಸ ತಳಿ ತಂದು ಹಾಕಿದ್ದೀವಿ. ನಾನು ಈಗ ಒಂದು 5-6 ವರ್ಷದಿಂದ ಬ್ರೆಜಿಲ್, ಕೊಲಂಬಿಯಾ, ವಿಯೆಟ್ನಾಮು ಇಂಥ ಜಾಗಕ್ಕೆ ಹೋದಾಗ ಅಲ್ಲಿ ಕಾಫಿಗಳು ಯಾವ ಥರ ಬೆಳೀತಾರೆ, ಅಲ್ಲಿಗೂ ಬೆಳೆಯೋ ಕಾಫಿಗೂ ನಮ್ಮಲ್ಲಿ ಏನು ವ್ಯತ್ಯಾಸ ಉಂಟು, ಅಲ್ಲಿ 1 ಎಕರೆಗೆ 1 ಟನ್ನು ಕಾಫಿ ಬೆಳೀತಾರೆ ಅಥವಾ 2 ಟನ್ನು 3 ಟನ್ ತನಕನೂ ಮುಟ್ಟುತ್ತಾರೆ ಬ್ರೆಜಿಲ್ಲವರು. ನಾವಿಲ್ಲಿ 1 ಎಕರೆಗೆ ರೋಬಸ್ಟ 1-1.5 ಟನ್ ಬೆಳಿತೀವಿ, ಅರೇಬಿಕಾ ಬರೀ 350-400 ಕೆಜಿ ಬೆಳಿತೀವಿ, ಭಾರಿ ವ್ಯತ್ಯಾಸ ಇದೆ. ಸೊ ನಮ್ಮಲ್ಲಿ ಇಲ್ಲಿ ಯಾಕೆ ಫಸ್ಲು ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಯಾಕೆ ಆಗಲ್ಲ ಅಂತ ನೋಡಿದಾಗ, ಇಲ್ಲಲ್ಲಿ ನಮ್ಮಲ್ಲಿ ತಳಿಗಳೆಲ್ಲ ಭಾರಿ ಹಳೆಯ ತಳಿಗಳು. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಫಿ ಬೋರ್ಡು ಆ ಹೊಸ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಚಂದ್ರಗಿರಿ ಅಂತ ಒಂದು ತಳಿ ತುಂಬ ಒಳ್ಳೆ ರಿಸಲ್ಟ್ಸ್ ಕೂಡ ಕೊಡ್ತಾ ಇದೆ. ನಾನು ಕೊಲಂಬಿಯಾಗೆ ಹೋದಾಗ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಬ್ಲಾಕ್ ಅಂತೇಳಿ ಒಂದು ಗೌರ್ಮೆಂಟ್ ಬ್ಲಾಕಿಗೆ ಹೋಗಿದ್ದು. ಸೊ ಅಲ್ಲಿಂದ ನಾನೊಂದು ಎಕ್ಸ್ಪೆರಿಮೆಂಟ್ ಬ್ಲಾಕಲ್ಲಿ ನಾನೇನು ಮಾಡಿದೆ, ಒಂದು 30-40 ಹಣ್ಣಿನ ಇದು ಗಿಡದಿಂದ ಕಿತ್ಕೊಂಡ್ಬಂದ್ಬಿಟ್ಟೆ. ಕಿತ್ಕೊಂಡು ಬಂದು ನಾನು ರೂಮಲ್ಲಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬೇರ್ಪಡಿ ಮಾಡಿ ಒಣಗಿಸ್ಬಿಟ್ಟು ಎ ಸಿ ರೂಮಲ್ಲಿ ನಾನು ಬ್ಯಾಗಲ್ಲಿ ಇಟ್ಕೊಂಡು ತಂದುಬಿಟ್ಟೆ ನಮ್ಮ ಇದಕ್ಕೆ. ಈಗ ನಾನು ತೋಟದಲ್ಲಿ ಹಾಕಿದ್ದೀನಿ, ಒಂದು 7-8 ವರ್ಷ ಆಯಿತು ಗಿಡ ಹಾಕಿ, ಭಾರಿ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದೆ. ಅದರಲ್ಲಿ ಒಂದು ರೆಡ್ ಒಬಾಟ ಅಂತೇಳಿ ಒಂದು ಗಿಡ, ಇನ್ನೊಂದು ತಳಿ ಆಮರೆಲ್ಲ ಅಂತ ಒಂದು ತಳಿ. ಆಮರೆಲ್ಲ ಹೆಂಗೆ ಅಂತಂದರೆ, ಯೂಶಲಿ ಹಣ್ಣಾದಾಗ ಕಾಫಿ ಹಣ್ಣು ರೆಡ್ ಆಗಿ ಬರ್ತದೆ, ಇನ್ನೊಂದು ಆಮರೆಲ್ಲ ಹಣ್ಣಾದಾಗ ಅದು ಹಣ್ಣು ಯೆಲ್ಲೋ ಕಲರ್ ಆಗುತ್ತೆ, ಹಂಗಾಗಿ ಅದಕ್ಕೆ ಆಮರೆಲ್ಲ ಅಂತೇಳಿ ಹೆಸರು ಇದಾಗಿದೆ. ಸೊ ಆಮರೆಲ್ಲದಲ್ಲಿ ಅಷ್ಟು ಸ್ವಲ್ಪ ಬೋರರ್, ನಾನು ಹೇಳಿದ್ದಲ್ಲ ಮುಂಚೆ, ಬೋರರ್ ಕಾಟ ಹೆಚ್ಚಾಗಿ ಕಾಣ್ತು. ಸೊ ರೆಡ್ ಒಬಾಟ ಗಿಡ ಹೇಳಿ ಭಾರಿ ಒಳ್ಳೆ ಕೊಬ್ಬಾಗಿ ಬೆಳೆದು ಒಳ್ಳೆ ಇಳುವರಿನೂ ಕೂಡ ಕೊಟ್ಟಿದೆ. ಸೊ ಅದನ್ನ ನಾನು 5-6 ವರ್ಷ ಅದನ್ನ ಸ್ಟಡಿ ಮಾಡಿ ನಾನೀಗ ಸುಮಾರು ಒಂದು 8 ಎಕರೆ ನಾನು ಸಸಿ ಮಾಡಿ ನಾನು ನೆಟ್ಟಿದ್ದೀನಿ. ಹೋದ ವರ್ಷ ಫಸ್ಟ್ ಕ್ರಾಪ್ ನಾನು ಕುಯ್ದಿದ್ದೀನಿ, ಈಗ 8 ಎಕರ್ ಪ್ಲಾಂಟ್ ಮಾಡಿದ್ದೀನಿ. ಸೊ ಅದು ನನಗೆ ಪ್ರಾಮಿಸಿಂಗ್ ಅಂತ ಆಯಿತು. ಅದರದ್ದು ಕೂಡ ಸಾಕಷ್ಟು ಫೋಟೋಗಳು ವಿಡಿಯೋಗಳೆಲ್ಲ ಮಾಡಿದೆ, ಸ್ನೇಹಿತರ ಕೈಯಲ್ಲಿ ಹಂಚ್ಕೊಂಡೆ. ಆಮೇಲೆ ಸ್ವಲ್ಪ ಜನಗಳಿಗೆ ಸೀಡ್ಸ್ ಕೂಡ ಫ್ರೀಯಾಗಿ ಕೊಟ್ಟಿದ್ದೀನಿ, ಗಿಡನೂ ಕೊಟ್ಟಿದ್ದೀನಿ. ಸೊ ಇನ್ನು ಅಲ್ಲಿ ಅವರು ಬೆಳೆಸಿ ಯಾವ ಥರ ಅವ್ರದ್ದು ಇನ್ನು ಕೇಳ್ಕೋಬೇಕು ಯಾವ ಥರ ಬರುತ್ತೆ ಅಂತೇಳಿ ರಿಸಲ್ಟ್ಸು. ಸೊ ಅದ್ರ ಮೇಲೆ ನೋಡೋಣ, ಚೆನ್ನಾಗಾದರೆ ಇನ್ನೂ ಹೆಚ್ಚು ಜನಗಳಿಗೆ ಬೀಜಗಳನ್ನ ಕೊಟ್ಟು ಎಲ್ಲರೂ ಅದನ್ನ ಬೆಳೆಯಂಗೆ ಮಾಡೋಣ. ಸೊ ಈ ಥರದಲ್ಲಿ ನಾನು ನನ್ನ ಕೈಲಾದಷ್ಟು ಒಂದು ಸೇವೆ ಮಾಡ್ತಾ ಇದ್ದೀನಿ. ಈಗ ವಿದೇಶಕ್ಕೂ ನಮ್ಮ ದೇಶದ ಕಾಫಿ ಕೃಷಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳಿದ್ರಿ, ಅಲ್ಲಿ ಏನು ಭಿನ್ನತೆ ನೀವು ಕಂಡ್ರಿ? ನಾವು ಕಂಡಿದ್ದ ಭಿನ್ನತೆ ಅಂತಂದ್ರೆ ಅಲ್ಲಿ ಒಂದು ನಮಗೆ ಅಲ್ಲಿ ನಾನು ನೋಡಿದ್ದು ಒಂದು ಫ್ಲಾಟ್ ಟೆರೇನ್. ನಮ್ಮಲ್ಲಿ ಈ ತರ ಗುಡ್ಡ ಕಾಡೋ ತರ ಗುಡ್ಡ ಕಾಡಿಲ್ಲ ಅಲ್ಲಿ. ಆಮೇಲೆ ಟೆಂಪರೇಚರ್ ಕೂಡ ಡೇ ಟೈಮು ಏನು ಮ್ಯಾಕ್ಸಿಮಮ್ 20-22 ಹೋಗುತ್ತೆ, ಈವ್ನಿಂಗು 6-7 ಡ್ರಾಪ್ ಆಗುತ್ತೆ. ಸೊ ರಾತ್ರಿ ಕೋಲ್ಡ್ ಆಗೋದ್ರಿಂದನೂ ಬೋರರ್ ಅಂತ ಹೇಳಿದ್ದಲ್ಲ, ಆ ಕೀಟದ ಕಾಟ ಇರೋದಿಲ್ಲ ಅಲ್ಲಿ. ಸೊ ಅದೊಂದು. ಆಮೇಲೆ ಗೌರ್ಮೆಂಟಿಂದ ಸಪೋರ್ಟು ಹೇಳ್ತಿರೋದು ಸಪೋರ್ಟ್ ಫಿನಾಮಿನಲ್ ಸಪೋರ್ಟ್. ನೀವು ಯಾವುದೇ ಒಂದು ನೀವು ಇದಕ್ಕೆ ಹೋಗಿ ಕಾಫಿ ಇಲ್ಲದಲೇ ಅವರು ಬೇರೆ ಯಾವುದು ಮೂನೆ ಮಾಡಲ್ಲ. ಉದಾಹರಣೆ, ನಾವಿದ್ದ ಹೋಟ್ಲಲ್ಲಿ ಡೋರ್ ತೆಗಿಬೇಕಾದ್ರೆ ಡೋರ್ ನಾಬು ಕೂಡ ಕಾಫಿ ಶೇಪು. ಆಮೇಲೆ ಬಾತ್ರೂಮ್ಗೆ ಹೋಗಿ ಸೋಪ್ ಇದು ಮಾಡೋಕ್ರೆ ಸೋಪ್ ಸ್ಮೆಲ್ ಕೂಡ ಕಾಫಿ ಸ್ಮೆಲ್, ಪರ್ಫ್ಯೂಮು ಕಾಫಿ. ಆಮೇಲೆ ಹಾಸಿಗೆ ಮೇಲೆಲ್ಲ ಯೂಶ್ವಲಿ 5-star ಹೋಟ್ಲಿಗೆ ಹೋದರೆ ಚಾಕ್ಲೇಟ್ ಇಡ್ತಾರೆ, ಇಲ್ಲೆಲ್ಲ ಹಾಸಿಗೆ ಮೇಲೆಲ್ಲ ಕಾಫಿ ರೋಸ್ಟೆಡ್ ಬೀನ್ಸ್ ಇಟ್ಟಿದ್ರು ಫುಲ್ಲು, ಅದು ವಿತ್ ಚಾಕ್ಲೇಟ್ ಕೋಟಿಂಗು. ಆಮೇಲೆ ನಿಮಗೆ ಬಾತ್ರೂಮ್ ಮ್ಯಾಟ್ ಮಾಡಿದ್ರು ಕಾಫಿ ಬೀನ್ಸ್ ಬಾತ್ರೂಮ್ ಮ್ಯಾಟು. ಆಮೇಲೆ ನೀವು ಹೊರಗಡೆ ಹೋಗಿ ಇವರು ವೇಟರ್ಗಳು ಸರ್ವ್ ಮಾಡ್ತಾರಲ್ಲ ಕಾಫಿ, ಇದರಲ್ಲಿ ಅದು ಕೂಡ ಕಾಫಿದು ಮ್ಯಾಟು. ಸೊ ಹಂಗಾಗಿ ಅವರು ಕಾಫಿನ ಎಷ್ಟು ಮಟ್ಟಿಗೆ, ನಾವು ಏರೋಪ್ಲೇನಲ್ಲಿ ಲ್ಯಾಂಡ್ ಆಗಬೇಕಾದ್ರೆ ಇದ್ರ ಏರ್ಪೋರ್ಟಲ್ಲಿ ಅಲ್ಲಿ ಒಂದು ಸ್ಟ್ರೆಚ್ಚಲ್ಲಿ ಕಾಫಿ ಗಿಡ ಹಾಕಿದ್ರು ಫುಲ್ಲು. ಸೊ ಇವೆಲ್ಲ ನಾವು ನೋಡಿದಾಗ ಎಷ್ಟು ಗೌರ್ಮೆಂಟಿನ ಸಪೋರ್ಟ್ ಇದೆ ಅಂದರೆ ಹೇಳೋದು ತೀರದು. ನಮಗೆ ಈಗ ಮಳೆ ಬರುತ್ತೆ, ಗೊಬ್ಬರ ಹಾಕೋಣ ಅಂತಂದರೆ ನಮ್ಮ ಇದರಲ್ಲಿ ಗೊಬ್ಬರ ಸೊಸೈಟಿಲಿ ಗೊಬ್ಬರನೇ ಇರೋದಿಲ್ಲ. ಪ್ರೈವೇಟಿಂದ ತರೋಣ ಅಂತಂದ್ರೆ ಭಾರಿ ರೇಟ್ ಹೇಳ್ತಾರೆ. ನೀವೇನು ವಿದೇಶದಿಂದ ಒಂದಷ್ಟು ಕಾಫಿ ಬೀಜ ತಂದು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನ ಮಾರಾಟ ಮಾಡಲಿಕ್ಕೆ ನಿಮ್ಗೇನು ಸಮಸ್ಯೆ ಆಗ್ತಾ ಇಲ್ವಾ? ಯಾಕೆ ಅಂತಂದ್ರೆ ಅದು ತುಂಬಾ ಅಪರೂಪದ ಒಂದು ತಳಿ ಇಲ್ಲಿ. ಹೌದು, ಅಪರೂಪದ ತಳಿ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಬೆಳೆಗಾರರು ಟ್ರಾವೆಲ್ ಮಾಡಿದ್ರು, ಯಾರು ಕೂಡ ಇದನ್ನ ತಂದಿರ್ಲಿಲ್ಲ. ಸೊ ನಾನು ತಂದೆ ಮಾಡಿ ಆಮೇಲೆ ಫೋಟೋ ಕಳಿಸಿದಾಗ ನನ್ನ ಒಟ್ಟಿಗೆ ಬಂದವ್ರಿಗೆ ಅವ್ರಿಗೆ ಆಶ್ಚರ್ಯ ಆಯ್ತು, ಇದೆಲ್ಲಿ ತಂದೆ ಮರ, ಇದೆಂಗ್ ಮಾಡಿದೆ ಇದು ಅಂತ. ಆಮೇಲೆ ನನ್ನ ಮನೆ ಹಿಂದ್ಗಡೆ ಒಂದು 60 ಗಿಡ ಮಾಡ್ಕೊಂಡು ಅದನ್ನ ಬೆಳೆಸಿದ್ದೀನಿ, ಅದನ್ನ ಕರ್ಕೊಂಡೋಗಿ ತೋರಿಸಿದಾಗ ನನಗೂ ಬೇಕು ನನಗೂ ಬೇಕು ಕೊಡು ಅಂತ. ಆಮೇಲೆ ಅವ್ರಿಗೆಲ್ಲ ಒಂದು 5 kg ಕೊಟ್ಟು ಕಳಿಸ್ದೆ. ಈ ತಳಿ ಚೆನ್ನಾಗಿ ಡೆವಲಪ್ ಆದಾಗ ಏನಾಗ, ನಾನು ಅದನ್ನ ಕಪ್ ಕ್ವಾಲಿಟಿ ಮಾಡಬೇಕು ಮತ್ತು ಸರ್ಟಿಫಿಕೇಟ್ ಮಾಡಬೇಕಂತ ಹೇಳಿ ಒಂದು ಈಗ ಒಂದು 3-4 ಇಯರ್ಸಿಂದ ಪ್ರಯತ್ನ ಮಾಡಿದೆ. ಬಟ್ ನಮ್ಮಲ್ಲಿ ಅನ್ಫಾರ್ಚುನೇಟ್ ಏನಾಯಿತು, ನಮ್ಮ ದುರದೃಷ್ಟ, ಈ ಅತಿವೃಷ್ಟಿ ಮಳೆಯಿಂದ ಸ್ವಲ್ಪ ಕಾಫಿಗೆ ಸಮಸ್ಯೆನೇ ಆಯಿತು. ಒಂದು ಇನ್ನೇನು ಕಾಫಿ ಕೊಯ್ಲು ಬಂತು ಅನ್ನೋತ್ತಿಗೆ ಅತಿವೃಷ್ಟಿ ಮಳೆ ಬಂದ್ಬಿಟ್ಟು ಅದ್ರದ್ದು ಇನ್ನೂ ಕಪ್ ಕ್ವಾಲಿಟಿ ನಾನು ಮಾಡಿಲ್ಲ ಸತ್ಯಾಗಿ ಹೇಳ್ಬೇಕಾದ್ರೆ. ಸೊ ಈ ವರ್ಷ ವೆದರ್ ಫೇವರಿಂಗ್ ಉಂಟು ಅಂತ ಕಾಣೋದು ತಿಳ್ಕೊಂಡು ಈ ವರ್ಷ ಅದು ಚೆನ್ನಾಗಿ ಫಲವತ್ತಾದರೆ ಕಪ್ ಟೇಸ್ಟಿಂಗ್ ಮಾಡಿ ಅದರದ್ದು ಸರ್ಟಿಫಿಕೇಷನ್ನು ಕೂಡ ನಾನು ಮಾಡಿಸ್ತೀನಿ. ಅದರಲ್ಲಿ ಪ್ಲಾಂಟೇಷನ್ ಎ, ಪ್ಲಾಂಟೇಷನ್ ಡಬಲ್ ಎ, ಪ್ಲಾಂಟೇಷನ್ ಬಿ, ಮತ್ತು ಪಿಬರಿ, ಮತ್ತು ಅದರದ್ದು ಸಪ್ರೇಟು ಪೌಡ್ರಿಂಗ್ ಮಾಡಿ ಸಪ್ರೇಟು ಟೇಸ್ಟ್ ಕೂಡ ಮಾಡಿಸ್ತೀನಿ ಅದು. ಸೊ ಸರ್ಟಿಫಿಕೇಷನ್ ಮಾಡಾಮೇಲೆ ಅದು ಒಳ್ಳೆ ರಿಸಲ್ಟ್ಸ್ ಬಂದರೆ ಬೆಳೆಗಾರರು ಇದನ್ನ ನೆಡ್ಬೋದು ಎಲ್ಲ ಕಡೆನು. ನೀವು ಅಲ್ಲಿ ಹೋಗಿ ಸಾಕಷ್ಟು ಬೇರೆ ಬೇರೆ ತರಹದ ವಿಧಾನಗಳನ್ನ ನೋಡದೆ ಅಲ್ಲಿ ಮಾಡ್ತಾ ಇರೋಂಥದ್ದನ್ನ ಅಂತೇಳಿ ಹೇಳಿದ್ರಿ, ಇಲ್ಲಿ ನಿಮ್ಮ ತೋಟದಲ್ಲಿ ಏನನ್ನೆಲ್ಲ ಅಳವಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯ್ತು? ಬ್ರೆಜಿಲ್ ಹೇಳ್ಬೇಕಂತಂದ್ರೆ ನಿಯರ್ಲಿ 85% ಇಟ್ ಈಸ್ ಮೆಕನೈಸ್ಡ್. ಅಲ್ಲಿ ಅವರು ಏನು ಒಂದು ಹಣ್ಣು ಕೊಯ್ಯೋದಾದರೂ ಅದು ಕೂಡ ಮೆಕನೈಸ್ ಮಿಷಿನ್. ಒಂದು ಮಿಷಿನ್ ಏನಿಲ್ಲ ಅಂತಂದ್ರೆ ಒಂದು ದಿವಸಕ್ಕೆ 150-200 ಎಕರೆ ಹಣ್ಣು ಕೊಯ್ಯುತ್ತೆ ಮಿಷಿನ್. ಅದು ಭಾರಿ ದೊಡ್ಡ ಮಿಷಿನ್ಗಳು ಅದು. ಅದು ನೋಡೋಕ್ಕೆ ನಮಗೆ ಆಶ್ಚರ್ಯ ಆಗ್ತದೆ, ಏನಿದು ಹಿಂಗೆ ಈ ಥರ ಅಂತೇಳಿ. ಗಿಡಗಳು ಹಂಗೆ ಇರ್ತವೆ, ಒಂದೊಂದು ಕಾಫಿ ಗಿಡ ಏನಿಲ್ಲ ಅಂದ್ರೆ 15-20 ಅಡಿ ಇರ್ತವೆ ಒಂದೊಂದು ಗಿಡಗಳು. ಆ ಮಿಷಿನ್ಗಳು, ಆಮೇಲೆ ಆ ಟ್ರ್ಯಾಕ್ಟರ್ಸ್ ನೋಡ್ಬಿಟ್ರೆ ನಾನಂತೂ ಭಾರಿ ಆಶ್ಚರ್ಯ ಪಟ್ಬಿಟ್ಟೆ. ನಮ್ಮಲ್ಲಿ ಕಾಫಿ ಕೊಯ್ಲಾದ್ಮೇಲೆ ಸುಣ್ಣ ಹಾಕ್ತೀವಿ ನಾವು ಗಿಡಕ್ಕೆ pH ವ್ಯಾಲಿ ಮೇಂಟೈನ್ ಮಾಡೋದಕ್ಕೆ. ಸೊ ನಾವೆಲ್ಲ ಜನ ಬಳಕೆ ಮಾಡಿ ಸುಣ್ಣ ಹಾಕ್ತೀವಿ. ಅಲ್ಲೂ ಸುಣ್ಣ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ಮಿಷಿನ್ನು, ಕಾಫಿ ಕುಯ್ಯಕ್ ಮಿಷಿನ್ನು, ಪಲ್ಪರು, ಸಾರ್ಟರು, ಡ್ರೈಯರು, ಪ್ಯಾಕಿಂಗು, ಯು ನೇಮ್ ಇಟ್, ದೇ ಹ್ಯಾವ್ ದೇರ್ ಓನ್ ಮಿಷಿನರೀಸ್. ನಮ್ಮಲ್ಲಿ ಮಾಡ್ಲಿಕ್ಕೆ ಅದಾಗೋದಿಲ್ಲ, ಯಾಕಂದ್ರೆ ನಮ್ದು ಹೇಳ್ದಂಗೆ ನಮ್ಮಲ್ಲಿ ಗುಡ್ಡ ಕಾಡುಗಳು ಜಾಸ್ತಿ, ಮರಗಳು ಜಾಸ್ತಿ. ಅಲ್ಲಿ ಮರನೇ ಇರೋದಿಲ್ಲ. ಬಹುಶಃ ನೀವು ಇಲ್ಲೂ ಒಂದು ಮರ ನೋಡಿದರೆ ಇನ್ನೊಂದು 10 ಕಿಲೋಮೀಟ್ರಲ್ಲೆಲ್ಲ ಒಂದು ಮರ ನೋಡ್ತೀರಾ. ಕಂಪ್ಲೀಟ್ ಓಪನ್ ಕಲ್ಟಿವೇಷನ್. ಆಮೇಲೆ ಫ್ಲಾಟ್ ಲ್ಯಾಂಡು, ನೀವು ಹೆಂಗ್ ಬೇಕಾದ್ರೂ ನೀವು ಬೆಳಿಬಹುದು. ಈವನ್ ಟೆಂಪರೇಚರ್ ಕೂಡ ನಮ್ಮಲ್ಲೆಲ್ಲ 35, 36, 40 ತನಕ ರೀಚ್ ಆಗುತ್ತೆ, ಅಲ್ಲಿ 20, 21 ಮ್ಯಾಕ್ಸಿಮಮ್. ನೈಟ್ ನಮ್ಮಲ್ಲಿ ಇಲ್ಲಿ 15 ಬಂದ್ರೆ ನೈಟ್ 6-7 ಬಂದ್ ಮಾಡುತ್ತೆ. ಸೊ ಆದ್ರಿಂದ ವೆರಿ ಫೇವರಬಲ್ ಕಂಡೀಷನ್ ಬ್ರೆಜಿಲ್ ಕೊಲಂಬಿಯಾ. ಕೊಲಂಬಿಯಾದಲ್ಲಿ ಸ್ವಲ್ಪ ಟೆರೇನ್ ನಮ್ಮ ತರನೇ ಇದೆ, ಅಂದ್ರೆ ನಮ್ಮಷ್ಟು ಮರ ಗಿಡಗಳಿಲ್ಲ, ಗುಡ್ಡ ಕಾಡುಗಳು ನಮ್ಮ ತರನೇ ಇದಾವೆ. ಸೊ ಅಲ್ಲೂ ಕೂಡ ಕಾಫಿ ಬೆಳೀತಾರೆ, ಬಟ್ ಏನಂದ್ರೆ ಅವ್ರದ್ದು ವರ್ಕ್ ಎಫಿಷಿಯನ್ಸಿ ಇಸ್ ಮೋರ್. ಅಲ್ಲಿ ನೀವು ನಂಬ್ತೀರ ಬಿಡಿ, ಬೆಳಗ್ಗೆ 6:30 ಅವ್ರು ಫೀಲ್ಡ್ ಅಲ್ಲಿ ಇರ್ತಾರೆ ವರ್ಕರ್ಸ್, ಈವ್ನಿಂಗ್ 6:30 ತನಕ ಅವ್ರು ವರ್ಕ್ ಮಾಡ್ತಾರೆ. ಒಬ್ಬ ಕಾರ್ಮಿಕ ಕಾಫಿ ಕುಯ್ಬೇಕಂದ್ರೆ ಅವನು ಒಬ್ಬ ದಿವಸಕ್ಕೆ ಮ್ಯಾನ್ಯಲ್ 600-700 ಕೆಜಿಸ್ ಕುಯ್ತಾರೆ. ನಮ್ಮಲ್ಲಿ ಇದೇ ಜನ ಕುದ್ರೆ 30 ಕೆಜಿ ಆಗಲ್ಲ ಗೌಡ್ರೆ, ನಮಗೆ ಕುಯ್ಯಕ್ಕೆ ನಮಗೆ ಇಷ್ಟೇ ಆಗೋದು ಅಂತಾರೆ. ನಾವು ಒತ್ತಾಯ ಮಾಡಕ್ ಆಗೋದಿಲ್ಲ. ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಡಿಫ್ರೆನ್ಸ್ ಅವ್ರಿಗೂ ನಮಗೂ. ವಿಯೆಟ್ನಾಮಿಗೆ ಹೋದಾಗ ಪ್ರತಿ ಒಂದು ಪ್ಲಾಂಟೇಶನ್ ಅಲ್ಲಿ, ಪ್ರತಿ ಒಂದು ಕಾಫಿ ಶಾಪ್ ಅಲ್ಲಿ, ಪ್ರತಿ ಒಂದು ರೆಸ್ಟೋರೆಂಟ್ ಅಲ್ಲಿ, ಪ್ರತಿ ಒಂದು ಮೆಕ್ಯಾನಿಕ್ ಶಾಪ್ ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. 50-60 ಕೆಜಿ ಮೊಟ್ಟೆ ಒಬ್ರು ಹೆಣ್ಮಕ್ಳು ಹೊರ್ತಾರೆ. ಅಲ್ಲಿ ಕಾನೂನು ಹೆಂಗಂದ್ರೆ ಗಂಡು ಮಕ್ಕಳೆಲ್ಲ ಇಷ್ಟು ಏಜ್ ಆದ್ಮೇಲೆ, ಏಜ್ ಆಗೋ ತನಕ ಮಿಲಿಟರಿ ಟ್ರೈನಿಂಗಿಗೆ ಅವ್ರು ಕಂಪಲ್ಸರಿ ಹೋಗಲೇಬೇಕು. ಸೊ ಅಷ್ಟು ಹಾರ್ಡ್ ವರ್ಕಿಂಗ್ ಅವರು. ನಮ್ಮಲ್ಲಿ ಹಾರ್ಡ್ ವರ್ಕಿಂಗ್ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಏನು ನಾವು ಉತ್ಪಾದನೆ ಮಾಡಬೇಕು ಅದು ಮಾಡೋಕೆ ಆಗ್ತಾ ಇಲ್ಲ, ಇದು ಅಡಚಣೆ ಆಗ್ತಾ ಇದೆ, ಕಾರ್ಮಿಕರು ಕೂಡ ಸಿಗ್ತಾ ಇಲ್ಲ, ಇದು ಒಂದು ಮೇನ್. ಯಾಕಂದ್ರೆ ನಾನು ಹಿಂದೆ ಏನು 30 ವರ್ಷದ ಹಿಂದೆ ನಾನು ತೋಟ ಮಾಡಬೇಕಾದ್ರೆ ಕಾರ್ಮಿಕ ಬರೋರು, ಕೆಲಸ ಮಾಡೋರು, ಸಂಬಳ ತಗೊಳ್ಳೋರು ಸಾಕಷ್ಟು ನಡೀತಿತ್ತು. ಯಾವಾಗ ಜನತ ಮನೆಗಳು ಮಾಡ್ಕೊಂಡು ಹೊರಗೋದ್ರು ಅವ್ರಿಗೆ ಇನ್ನೂ ಸ್ವತಂತ್ರ ಸಿಗ್ತು ಜೀವನದಲ್ಲಿ, ತಪ್ಪೇನಿಲ್ಲ, ಎಲ್ಲರೂ ಸ್ವತಂತ್ರ ಆಗಿರಬೇಕು, ಪ್ರಜಾಪ್ರಭುತ್ವ ನಮ್ಮ ದೇಶ ಆಗಲಿ. ಬಟ್ ಏನಾದರೆ ಕೆಲಸಕ್ಕೆ ಬಂದಾಗ ಏನಾಗುತ್ತೆ, ಒಂದು ವರ್ಕ್ ಎಥಿಕ್ಸ್ ಯಾರಿಗೆ ಇರೋದಿಲ್ಲ, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಪ್ಲಾಂಟೇಷನ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಆಫೀಸ್ ಆಗಲಿ, ಯಾವುದೇ ITBT ಕಂಪ್ನಿಗಳು, ಯಾರಿಗೆ ವರ್ಕ್ ಎಥಿಕ್ಸ್ ಇರೋದಿಲ್ಲ ಆ ಕಂಪ್ನಿಗಳು ಉದ್ಧಾರ ಆಗಲ್ಲ. ನಾನಿಷ್ಟು ಹೇಳಬಲ್ಲೆ. ಅಲ್ಲಿ ನೀರಾವರಿ ಸೌಲಭ್ಯ ಇದೆಲ್ಲ ಹೇಗಿದೆ ಕಾಫಿಗೆ? ನಾವು ಬ್ರೆಜಿಲ್ ಅಲ್ಲಿ ಒಂದು ಪ್ಲಾಂಟೇಶನ್ಗೆ ಹೋಗಿದ್ದು, ಇಟ್ಸ್ ಕಾಲ್ಡ್ ಮಿನಿಯಾಸ್ ಗರಿಯಾಸ್ ಅಂತ ಹೇಳಿ, ಬ್ರೆಜಿಲ್ ಗವರ್ನರ್ದು ಪ್ಲಾಂಟೇಶನ್ ಅದು. ಅದು 15,000 ಎಕರೆ ಸಿಂಗಲ್ ಬೌಂಡ್ರಿ. ಆ ತೋಟ ಅದು ಹೆಂಗಿದೆ ಅಂದರೆ, ನೈಸ್ ರೋಡ್ ಉಂಟಲ್ಲ, ಆ ತೋಟದೊಳಗೆ ಆ ನೈಸ್ ರೋಡ್ ಇದೆ. ನಾವು ಹೋಗಿದ್ದು ದೊಡ್ಡ ಬಸ್ಸಲ್ಲಿ, 12-wheel ಬಸ್, ಇಡೀ 15,000 ಎಕರೆ ಬಸ್ಸಲ್ಲಿ ತಿರುಗಿತು. ಅವ್ರದ್ದು ನೀವು ನೀರಾವರಿ ಹೇಳೋದಂದ್ರೆ, ನೀರಾವರಿಯಲ್ಲಿ ಅವರು ನಮ್ಮ ಹತ್ರ ಸ್ಪ್ರಿಂಕ್ಲರು ತಮ್ಮ ಮಳೆಗೆ ಕಾಯಲ್ಲ, ಅವರೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಫರ್ಟಿಗೇಷನ್ ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ನು ಅವರು ತೋಟದಲ್ಲಿ, ನಾನೊಂದು ಕೆರೆ ನೋಡಿದ್ದು, 300 ಎಕರೆ ಒಂದೇ ಕೆರೆ, ಭಾರಿ ದೊಡ್ಡ ಕೆರೆ ಅದು. ಸೊ ಅಲ್ಲಿಂದ ಡ್ರಿಪ್ ಇರಿಗೇಷನ್ ಮಾಡ್ತಾರೆ, ಭಾರಿ ಹೈಟೆಕ್. ಹೆಂಗೆ ಅಂದರೆ, ನಾವು ನೋಡಿದ್ದು ಒಂದು ರೊಬಸ್ಟ ತಳಿ ಬ್ಲಾಕು, 7,000 ಎಕರೆ ಒಂದೇ ಪ್ಲಾಟ್, 7,000 ಎಕರೆನೂ 100% ಡ್ರಿಪ್ ಇರಿಗೇಟೆಡ್. ಎಷ್ಟು ಹೈಟೆಕ್ ಅಂದರೆ, ಅಲ್ಲಿ ಅವ್ರದ್ದು ಮೇನ್ ಕಂಟ್ರೋಲ್ ಬೇಸ್ ಆಫೀಸ್ ಇದೆ, ಅಲ್ಲಿ ಪ್ರತಿಯೊಂದು ಡ್ರಿಪ್ ಲೈನು ಕೂಡ ಇಂಡಿಕೇಶನ್ ಆಗ್ತಿರುತ್ತೆ. ಅಲ್ಲಿ ಉದಾಹರಣೆ, ಯಾವುದೋ ಒಂದು 4th ಬ್ಲಾಕು 10th ಗಿಡ ಏನಾರ ನೀರು ಸರಿ ಹೋಗ್ತಿಲ್ಲ ಅಂತಂದ್ರೆ ಇಲ್ಲಿ ಅವರು ಮೇನ್ ಆಫೀಸಿಗೆ ಇಂಡಿಕೇಶನ್ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಕೂಡಲೇ ವಾಕೆಟ್ ಹಾಕಿಲಿ ಫೀಲ್ಡ್ ಮ್ಯಾನೇಜರ್ಗೆ ಕಳಿಸ್ತಾರೆ ಮೆಸೇಜ್. ಅವರು 4th ಬ್ಲಾಕು 10th ಗಿಡ ವಾಟ್ ಎವರ್ ಮೆಸೇಜ್ ಬಂತು, ಆ ಕರೆಕ್ಟ್ ಸ್ಪಾಟಿಗೆ ಹೋಗಿ ಅಲ್ಲಿ ಅದನ್ನ ರೆಕ್ಟಿಫೈ ಮಾಡ್ತಾರೆ, ವಿತಿನ್ 20-25 ಮಿನಿಟ್ಸ್ ರೆಕ್ಟಿಫೈ ಆಗೋಗುತ್ತೆ. ಸೊ ದಟ್ ಈಸ್ ದ ಎಫಿಷಿಯನ್ಸಿ ದೇ ಫಾಲೋ ಡ್ರಿಪ್ ಇರಿಗೇಷನ್ ಅಲ್ಲಿ. ಆಮೇಲೆ ಹೆಂಗಂದ್ರೆ, ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇಡೀ 7,000-10,000 ಎಕರೆದು ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಇದೆ ಅವ್ರಲ್ಲಿ. ನಮ್ಮಲ್ಲಿ ಟೆಕ್ನಾಲಜಿ ಆ ಲೆವೆಲ್ಗೆ ಬರೋದು ಬಹಳ ಕಷ್ಟ. ಮರಗಳು ತುಂಬಾ ಅಪರೂಪ ಅಂತ ಹೇಳಿದ್ರಿ. ನಾವಿಲ್ಲಿ ನೆರಳಿಲ್ಲ ಅಂತ ಅಂದ್ರೆ ಕಾಫಿ ಬೆಳೆ ಆಗದೇ ಇಲ್ಲ ಅನ್ನೋ ಅಂತ ತೀರ್ಮಾನಕ್ಕೆ ಬರ್ತೇವೆ. ಏನು ವಾತಾವರಣ ಅವ್ರಿಗೆ ತುಂಬಾ ಚೆನ್ನಾಗಿ ಇದೆ ಅನ್ನೋವಂಥದ್ದು, ಅಥವಾ ಹೇಗೆ ನೆರಳಿಲ್ಲದೆ ಹೇಗೆ ಅವ್ರು ಕಾಫಿಯನ್ನು ಬೆಳೀತಾ ಇದ್ದಾರೆ? ವಾತಾವರಣ ಖಂಡಿತವಾಗಿ, ನಾನು ಹೇಳ್ದಂಗೆ ಇಲ್ಲಿ ನಮ್ಮಲ್ಲಿ ಟೆಂಪರೇಚರು 35-40 ರೀಚ್ ಆಗ್ಬಿಡುತ್ತೆ. ನಾವು ನೆರಳು ಇಲ್ಕಂದಲ್ಲೇ ನಾವು ತೋಟ ಮಾಡೋಕ್ಕೋದ್ರೆ ತೋಟ ಮಾಡೋದು ಅಸಾಧ್ಯ, ನಮಗೆ ನೆರಳು ಬೇಕೇ ಬೇಕು. ಸೊ ಇಂಡಿಯನ್ ಕಾಫಿ ಫೇಮಸ್ ಯಾಕಂದರೆ ಶೇಡ್ ಗ್ರೋನ್ ಕಾಫಿ ಅಂತಲೇ ನಮ್ಮ ಇಂಡಿಯನ್ ಕಾಫಿ ಫೇಮಸ್ ಆಗಿರೋದು. ಸೊ ಈವನ್ ಅಬ್ರಾಡಲ್ಲಿ ಮಾರ್ಕೆಟ್ ಮಾಡೋಕ್ಕಾದ್ರೆ ಶೇಡ್ ಗ್ರೋನ್ ಕಾಫಿ ಅಂತಲೇ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಇನ್ನೊಂದು ದೊಡ್ಡ ಸ್ಟೋರಿನೇ ಇದೆ ಅದಕ್ಕೆ. ಈಗ ನೀವು ಹೇಳ್ದಂಗೆ ಇದರಲ್ಲಿ ಬೇರೆ ಕಂಟ್ರಿಲಿ ವಿತೌಟ್ ಶೇಡ್ ಹೆಂಗೆ ತಳಿ ಬೆಳೀತಾರೆ, ವಿತೌಟ್ ಶೇಡ್ ಹೆಂಗೆ ಬೆಳೀತಾರೆ ಕಾಫಿ ಅಂತಂದರೆ, ಅಲ್ಲಿ ಟೆಂಪ್ರೇಚರು ಒಂದು ನಾನು ಹೇಳ್ದಂಗೆ 18-20 ಯಾವ ಕಾರಣಕ್ಕೂ ದಾಟೋದಿಲ್ಲ. ಸೊ ನಿಮಗೆ ಈವ್ನಿಂಗು ಫುಲ್ಲು ಕೂಲ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಅಲ್ಲಿ ಮರ ಅವಶ್ಯಕತೆ, ಶೇಡ್ ಅವಶ್ಯಕತೆ ಇಲ್ಲ. ಆಮೇಲೆ ಮೋರ್ ಆಫ್ ವಾಲ್ಕ್ಯಾನಿಕ್ ಸಾಯಿಲ್ ಅದು. ಸೊ ನಿಮಗೆ ಆ ಸಾಯಿಲ್ ಇಟ್ ಇಸ್ ವೆರಿ ಫರ್ಟೈಲ್, ವೆರಿ ಫೋರ್ಸಿಂಗ್. ಸಾಯಿಲ್ ಇಟ್ ಸೆಲ್ಫ್ ಇಸ್ ಫೋರ್ಸಿಂಗ್, ನೇಚರ್ ಬಿಡಿ. ಸೊ ನೇಚರು ಟೆಂಪರೇಚರ್ ಭಾರಿ ಒಂದು ಹದದಲ್ಲಿ ಮೇಂಟೈನ್ ಆಗುತ್ತೆ. ಸೊ ಹಂಗಾಗಿ ಅಲ್ಲಿ ಮರಗಳು ಭಾರಿ ಅಂದರೆ ಭಾರಿ ಕಡಿಮೆ. ಈಗ ನಮ್ಮಲ್ಲಿ ಎಲ್ಲಿ ನೋಡಿದ್ರು ಮರ ಗಿಡ ಅಲ್ಲ, ಬಟ್ ನಾನು ಹೇಳೋದು ಕೊನೆಗೆ ನಮ್ಮ ದೇಶಕ್ಕೆ ಬಂದ ಮರಗಿಡ ನೋಡಿ ನನಗೆ ಖುಷಿ ಬಂದಿದ್ದು ಜಾಸ್ತಿ. ಇಲ್ಲಿ ಮರಗಿಡಗಳನ್ನ ಆಧರಿಸಿಯೇ ನಾವು ಬೆಳಿಬೇಕು. ಅಲ್ಲಿ ಮರಗಿಡಗಳು ಇಲ್ಲದೇ ಕೂಡ ಬೆಳೆಯಲಿಕ್ಕೆ ವಾತಾವರಣವೇ ಅವರಿಗೆ ಪೂರಕವಾಗಿ ಇದೆ ಅನ್ನುವಂಥದ್ದು. ಈ ನಿಮ್ಮ ಪ್ರವಾಸ ಏನಿತ್ತೋ ಅದ್ರ ಹಿಂದೆನೂ ಕೂಡ ಪ್ರವಾಸಗಳಾಗಿದ್ದಾವೆ, ಇತ್ತೀಚೆಗೂ ಕೂಡ ಪ್ರವಾಸಗಳು ಆಗ್ತಾ ಇದ್ದಾವೆ. ಅಲ್ಲಿ ಪ್ರವಾಸ ಮಾಡಿ ಅಲ್ಲಿಯ ಒಂದು ಬೇಸಾಯ ಪದ್ಧತಿಗಳನ್ನ ತಿಳಿದು ಇಲ್ಲೂ ಕೂಡ ಕೆಲವರು ಬಂದು ಬ್ರೆಜಿಲ್ ಮಾದರಿಯಲ್ಲಿ ನಾವು ಕಾಫಿ ಬೆಳಿತೀವಿ ಅನ್ನೋಂತ ಪ್ರಯತ್ನವನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡಿದ್ರು. ಅವರ ಪರಿಸ್ಥಿತಿಗಳು ಹೇಗಿದ್ದಾವೆ? ಇಲ್ಲಿ ನಮ್ಮೊಟ್ಟಿಗೆ ಸ್ನೇಹಿತರು ಬಂದಿದ್ರು, ವೆರಿ ಇಂಟೆಲಿಜೆಂಟ್ ಫೆಲೋ, ಪಾಪ ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು, ಭಾರಿ ಶ್ರಮ ಪಟ್ರು. ಸೊ ಅವರು ಇಲ್ಲೇ ಚಿಕ್ಕಮಗಳೂರಲ್ಲಿ ಬಂದ್ಬಿಟ್ಟು ಬ್ರೆಜಿಲ್ ಮಾದರಿಯಲ್ಲಿ ತೋಟ ಮಾಡಿದ್ರು, ಸುಮಾರು ಒಂದು 60-70 acres ಮೇಲೆ ಮಾಡಿದ್ರು ಅಂತ ಕಾಣುತ್ತೆ. ಈ ಭಾರಿ ಚೆನ್ನಾಗಿ ಮಾಡಿದ್ರು ಅಂದ್ರೆ ನಾವು ಹೋಗಿ ಟ್ರಿಪ್ ಸಾರ್ಥಕ ಆಯ್ತು, ನಮ್ಮಲ್ಲಿ ಯಾರೋ ಒಬ್ರು ಈ ತರ ಮಾಡಿದ್ರಲ್ಲ ಅಂತ ಖುಷಿ ಆಯ್ತು. ನೋಡೋಕ್ಕೂ ಕೂಡ ನಾವು ನಮ್ಮ ದೇಶ ಅಲ್ಲ, ಇದು ಎಲ್ಲೋ ಬೇರೆ ದೇಶದಲ್ಲಿ ಇದೀವಿ, ಬ್ರೆಜಿಲ್ ಅಲ್ಲಿ ಇದೀವಿ ಅನ್ನೋದು ನಮಗೆ ಅನಿಸ್ತು. ಬಟ್ ನಾನು ಹೇಳ್ದಂಗೆ ಟೆಂಪರೇಚರ್ ಯಾವಾಗ ತುಂಬಾ ರೈಸ್ ಆಯ್ತು, ಮಳೆ ಕಡಿಮೆ ಆಯ್ತು, ಅವರಿಗೆ ಆ ತೋಟ ನಮ್ಮ ಸಸ್ಟೈನ್ ಮಾಡೋಕ್ಕಾಗಲಿಲ್ಲ, ಭಾರಿ ಕಷ್ಟ ಆಗ್ಬಿಡ್ತು, ತುಂಬಾ ಲಾಸ್ ಅನುಭವಿಸಿದ್ರು. ಆ ಟೈಮಲ್ಲಿ ಒಂದು ಟೈಮಲ್ಲಿ ಒಳ್ಳೆ ಕ್ರಾಪ್ ಕುಯ್ದ್ರು, ತುಂಬಾನೇ ಚೆನ್ನಾಗಾಯ್ತು. ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಅವರಿಗೆ ಆ ಗೊಬ್ಬರ ಹಾಕಿ ಈ ಸ್ಪ್ರೇ ಹಾಕಿ ಅಂತೇಳಿ ಪ್ರಚೋದನೆ ಮಾಡಿದ್ರು, ಅವ್ರು ಬ್ಯಾನರ್ ಹಾಕೊಂಡ್ರು, ಫೋಟೋ ತೆಕ್ಕೊಂಡ್ರು. ಬಟ್ ಆಮೇಲೆ ಯಾವಾಗ ಟೆಂಪರೇಚರ್ ರೈಸ್ ಆಯ್ತು ಅಥವಾ ಇದು ಗಿಡಗಳಿಗೆ ಇದು ತಡೆಯಕ್ಕಾಗ್ಲಿಲ್ಲ, ತುಂಬಾ ಗಿಡಗಳು ಸಾಯ್ತಾ ಬಂದ್ಬಿಡ್ತು. ಅದು ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರೋದು. ಬಹುಶಃ ಒಂದು 3-4 crore ಮೇಲೆ ಖರ್ಚು ಮಾಡಿರ್ಬೇಕು ದುಡ್ಡು. ಮತ್ತೆ ಆಮೇಲೆ ಅವರು ಇದು ಬೇಡಪ್ಪ ಇದಾಗೋದಿಲ್ಲ ಅಂತೇಳಿ ಮತ್ತೆ ಗಿಡ ಮರಗಳನ್ನ ನೆಡೋದಕ್ಕೆ ಶುರು ಮಾಡಿದರು. ಸೊ ಅದಕ್ಕೆ ನಾವು ಅನುಭವ ನಾವು ಹೇಳೋದಾದರೆ ಹಿಂದೆ ಯಾ ಥರ ನೆಡ್ಕ ಬಂದಿತ್ತು ನಮ್ಮ ಏರಿಯಾಗಳಲ್ಲಿ, ಹಿಂದಿದ್ದು ಕೆಲಸಗಳಿರ್ಬೋದು, ಹಿಂದಿದ್ದು ದೊಡ್ಡವ್ರು ಮಾಡೋದು ವೇ ಆಫ್ ಮ್ಯಾನೇಜ್ಮೆಂಟ್ ಅದಿರ್ಬೋದು, ಅಥವಾ ಅವ್ರು ಹಾಕೋ ಗೊಬ್ಬರಗಳು, ಹಿಂದೆ ಎಲ್ಲ ದನ ಗೊಬ್ಬರ ಹಾಕೋರು, ಕೊಟ್ಟಿಗೆ ಗೊಬ್ಬರ ಹಾಕೋರು, ಹಿಂದಿದ್ದವೆಲ್ಲ ಇತ್ತು, ಈಗೆಲ್ಲ ಹೋಯ್ತು. ಸೊ ನಾನು ಹೇಳೋದು ಓಲ್ಡ್ ಇಸ್ ಗೋಲ್ಡ್, ಹಿಂದೆ ನಮ್ಮ ಏನು ಮಾಡ್ತಿದ್ದು ಅದನ್ನೇ ಪಾಲಿಸೋದು ಒಳ್ಳೆಯದು. ಆಮೇಲೆ ನಮ್ಮ ಪರಿಸರಕ್ಕೆ ಇಲ್ಲಿ ಏನು ಸೂಟ್ ಆಗುತ್ತೆ ಅದೇ ಮಾಡೋಕ್ಕೆ ಒಳ್ಳೆಯದು, ನಾವು ಟ್ರೈ ಮಾಡಬೇಕು. ಬಟ್ ಒಂದು ಸ್ಮಾಲ್ ಏಕ್ರೇಜಲ್ಲಿ ಮಾಡಿದರೆ ಒಳ್ಳೆಯದು, ಏಕಾಏಕಿ ನಾವು ತುಂಬ ದೊಡ್ಡ ಭಾರಿ ನಷ್ಟ ಅನುಭವಿಸ್ಬೇಕಾಗತ್ತೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ಈ ಕಾಫಿ ತೋಟಗಳಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ ದೊಡ್ಡ ಸವಾಲು ಈ ಕೃಷಿ ಕಾರ್ಮಿಕರದ್ದೇ ದೊಡ್ಡ ಸವಾಲು. ಅದಕ್ಕೆ ಪರಿಹಾರ ಇದ್ದೇ ಇದೆ, ಅದಕ್ಕೆ ಪರಿಹಾರ ಯಾಂತ್ರೀಕರಣವನ್ನು ಮಾಡ್ತಕ್ಕಂಥದ್ದು. ಆದರೆ ನಮ್ಮ ತೋಟಗಳು ಯಾಂತ್ರೀಕರಣಕ್ಕೆ ಪೂರಕವಾಗಿ ಇದ್ದಾವ ಅಂತೇಳಿ, ಏನು ಬದಲಾವಣೆಯನ್ನು ಮಾಡಿಕೊಂಡ್ರೆ ಯಾಂತ್ರೀಕರಣವನ್ನು ಮಾಡಬಹುದು? ನಾವು ನಮ್ಮ ಮಲೆನಾಡು ಭಾಗದ ಕಾಫಿ ತೋಟಗಳು ಯಾಂತ್ರೀಕರಣ ಮಾಡೋದು ಬಹಳ ಬಹಳ ಕಷ್ಟ, ಸಾಧ್ಯ ಇಲ್ಲ ಅಂತಲೇ ನಾನು ಹೇಳ್ಬೋದು ಒಂದೇ ಮಾತಲ್ಲಿ. ನಮ್ಮಲ್ಲಿ ಯಾಂತ್ರೀಕರಣ ಮಾಡಿರೋದು ಏನಂತಂದ್ರೆ, ನಾವೀಗ ಕಾಫಿ ಕುಯ್ದ ಮೇಲೆ ಪಲ್ಪಿಂಗ್ ಮಾಡ್ತೀವಿ, ವಾಷಿಂಗ್ ಮಾಡ್ತೀವಿ, ಕ್ಲೀನಿಂಗ್ ಮಾಡ್ತೀವಿ, ಡ್ರೈವಿಂಗ್ ಮಾಡ್ತೀವಿ, ಇವೆಲ್ಲ ಓಕೆ ಮಿಷನರೀಸ್ ಅಲ್ಲಿ ಮಾಡ್ಬೋದು. ಇವನ್ನ ಹಾರ್ವೆಸ್ಟರ್ ಕೂಡ ನಾವು ಟ್ರೈ ಮಾಡೋದು, ಇಟಾಲಿಯನ್ ಕಂಪ್ನಿಯಿಂದ ತಂದು ಹಾರ್ವೆಸ್ಟರ್ ಕೂಡ ಟ್ರೈ ಮಾಡೋದು, ಹ್ಯಾಂಡಲ್ ಹಾರ್ವೆಸ್ಟಿಂಗ್ ಮಾಡೋದು. ಅದೇನಂದ್ರೆ ಲೈಕ್ ವೈಬ್ರೇಟರ್, ಅದು ಹಣ್ಣು ಕೆಳಗಡೆ ಬೀಳೋದು ಅದೆಲ್ಲ ಆಯ್ತು. ಬಟ್ ಓವರ್ ಏನಾಯ್ತು, ಅದು ಮಾಡ್ತಾ ಮುಂದೆ ಬರೋಂಥ ಹೂಗಳ ಬಡ್ಸ್ ಅಂತ ಅಂತೀವಿ, ಆ ಹೂಗಳಿಗೆ ಡ್ಯಾಮೇಜ್ ಆಗಿ ಶುರು ಆಗ್ಬಿಡ್ತು, ಮತ್ತೆ ಅದು ಬಿಟ್ಟು ಅದು ಆಗಲ್ಲ ಅಂತೇಳಿ. ಆಮೇಲೆ ಈ ಫಾರಿನ್ಲೆಲ್ಲ ಸೇಬ್ ಕುಯ್ಯೋದು ಹೆಂಗೆ ಅಂದರೆ, ಮಿಷಿನ್ ಬಂದ್ಬಿಟ್ಟು ಮರದ್ದು ಬಡ್ಡೆ ಇಟ್ಕೊಂಡು ಅಲ್ಲಾಡಿಸಿ ಎಲ್ಲ ಬೀಳಿಸುತ್ತೆ, ಮನುಷ್ಯನ ಕುತ್ತಿಗೆ ಹಿಡಿದು ಅಲ್ಲಾಡಿಸ್ದಕ್ಕೆ ಎಲ್ಲ ಉದುರು ಹೋಗುತ್ತೆ. ಸೊ ಅದು ಕೂಡ ಟ್ರೈ ಮಾಡಿದ್ವಿ ನಾವು ಕಾಫಿ ತೋಟದಲ್ಲಿ, ಅದು ಕೂಡ ಸಕ್ಸಸ್ ಆಗಲಿಲ್ಲ. ಸೊ ಕೊನೆಗೆ ನಮಗೆ ಕಾರ್ಮಿಕರೇ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ, ಬೇರೆ ದಾರಿ ನಮಗೆ ಕಾಣಲ್ಲ. ಸದ್ಯಕ್ಕಂತೂ ಕಾರ್ಮಿಕರನ್ನು ಹೊರತುಪಡಿಸಿ ನಾವು ಕಾಫಿ ಬೆಳೆಗಾರರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಇದು ಒಂದು ಸಮಸ್ಯೆ, ಆದರೆ ಇನ್ನೂ ಬೇರೆ ಬೇರೆ ತರಹದ ಸಮಸ್ಯೆಗಳು ಉದ್ಭವಿಸಿರ್ತಕ್ಕಂಥದ್ದು. ಈಗ ಕಾಫಿ ಅಂತ ಅಂದಮೇಲೆ ನಮಗೆ ರಾಸಾಯನಿಕ ಗೊಬ್ಬರಗಳು ಬೇಕೇ ಬೇಕು, ಅದನ್ನು ಬಿಟ್ಟು ಬೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ, ಆದರೆ ಅಷ್ಟು ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಸಾಕಷ್ಟು ರಾಸಾಯನಿಕಗಳು ಕೂಡ ಬೇಕಾಗುತ್ತೆ, ಕೀಟನಾಶಕ ಆಗ್ಬೋದು, ರೋಗನಾಶಕ ಆಗ್ಬೋದು, ಕಳೆನಾಶಕ ಆಗ್ಬೋದು, ಇವೆಲ್ಲವೂ ಕೂಡ ಬೇಕಾಗುತ್ತೆ ಅನ್ನುವಂಥದ್ದು. ಎಂತಹ ರಾಸಾಯನಿಕಗಳನ್ನು ಬಳಸಿದರೆ ಒಳ್ಳೆಯದು ಅನ್ನುವಂಥದ್ದು, ಯಾಕೆ ಅಂತ ಅಂದರೆ ಹೇಳಿ ಕೇಳಿ ಈ ಚಿಕ್ಕಮಗಳೂರು ಜಿಲ್ಲೆ ಪಶ್ಚಿಮ ಘಟ್ಟದ ಭಾಗದಲ್ಲಿ ಇರತಕ್ಕಂಥದ್ದು, ಇಲ್ಲಿ ತುಂಬಾ ಅಪಾಯಕಾರಿಯಾದ ವಿಷಕಾರಿಯಾದ ರಾಸಾಯನಿಕಗಳನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತೋಟದಲ್ಲಿ ಎಂತಹ ರಾಸಾಯನಿಕಗಳನ್ನು ತಾವು ಬಳಸ್ತಾ ಇದ್ದೀರಿ? ನಮ್ಮ ತೋಟದಲ್ಲಿ ಯೂಶ್ವಲಿ ನಾವು ಏನ್ ಮಾಡ್ತೀವಿ, 3 rounds ಗೊಬ್ಬರ 3 rounds ಸ್ಪ್ರೇ ಅಂತ ಮಾಡ್ತೀವಿ ನಾವು. ಈಗ ಮುಂಚೆ ನಮ್ಮ ತಂದೆಯವ್ರ ಕಾಲ ಇದ್ದಾಗ 2 gobbara ಮಾಡೋರು, 2 spray ಮಾಡೋರು. ಆ ಟೈಮಲ್ಲಿ ಕಾಯಿಲೆಗಳು ಕಡಿಮೆ ಇತ್ತು, ಕಾರ್ಮಿಕರು ಕರೆಕ್ಟ್ ಇನ್ ಟೈಮ್ ವರ್ಕ್ ಆಗೋದು. ನೋಡಿ, ಯಾವುದೇ ಪ್ಲಾಂಟೇಷನ್ನು ಇನ್ ಟೈಮ್ ವರ್ಕ್ ಆದರೆ ಅದಕ್ಕೊಂದು ಪ್ಲಾಂಟೇಷನ್ ಅಂತ ಹೇಳ್ಬೋದು ನಾವು. ಇನ್ ಟೈಮ್ ವರ್ಕ್ ಆಗಿಲ್ಲ ಅಂತಂದ್ರೆ ನೀವು ವ್ಯವಸಾಯ ಏನು ಮಾಡಿದ್ರು ಅದು ವೇಸ್ಟೇ. ಅದು ಈಗ ನಾವು 3 rounds ಗೊಬ್ಬರ ಅಂತ ಹೇಳಿದೆ, ನಾನು 1st round ನಾವು DAP ಮಿಕ್ಸ್ಚರ್ ಅಂತ ಕೊಡ್ತೀವಿ ನಾವು ನಮ್ಮ ತೋಟಕ್ಕೆ. ಅದು ನಾವು ಸೊಸೈಟಿಯಿಂದನೇ ಗೊಬ್ಬರ ತರೋದು, ಪ್ರೈವೇಟ್ ಇದರಿಂದ ನಾವು ತರಲ್ಲ, ಯಾಕಂದರೆ ಪ್ರೈವೇಟಿಂದ ಕಳಪೆ ಆಗ್ಬೋದು, ಮೋಸ ಹೋಗ್ಬೋದು. ಸೆಕೆಂಡ್ ರೌಂಡ್ ಅಂದರೆ ಮಿಡ್ ಆಗಸ್ಟಲ್ಲಿ ಏನಾಗುತ್ತೆ, ಜೂನ್ ಜುಲೈಲಿ ಭಾರಿ ಮಳೆ ಬಂದುಬಿಟ್ಟು ಸಾಯಿಲ್ ಲೀಚ್ ಆಗಿರುತ್ತೆ. ಸೊ ಆವಾಗ ನಿಮ್ಮ ಪ್ಲ್ಯಾಂಟಲ್ಲೂ ಕೂಡ ಶಕ್ತಿ ಇರೋದಿಲ್ಲ, ನಿಮಗೆ ಮೋರ್ ಚಾನ್ಸಸ್ಸು ಎಲೆ ಉದುರುವಿಕೆ, ಏನು ಡಿಫಾಲೇಷನ್ ಅಂತ ಹೇಳ್ತೀವಿ, ಎಲೆ ಉದುರುವಿಕೆ ಆಗ್ತದೆ, ಕಾಫಿ ಉದುರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ನಾವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಮಾಡ್ತೀವಿ ಮಿಡ್ ಆಗಸ್ಟ್. ಅವಾಗ ಒಂದು 15 ದಿವಸ ಬಿಸಿಲು ಇರುತ್ತೆ, ಸಾಧಾರಣ ಮಟ್ಟಿಗೆ ಬಿಸಿಲು ಇರುತ್ತೆ. ಯೂರಿಯಾ ವಿತ್ ನೀಮ್ ಮಿಕ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ನೀಮ್ ಕೋಟೆಡ್ ಯೂರಿಯಾ. ಸೊ ಅದು ಹಾಕಿದ್ರೆ ಏನಾಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಪ್ಲಾಂಟಲ್ಲಿ. ಸೊ ಅವಾಗ ನಿಮಗೆ ಡಿಫಾಲೇಷನ್, ಎಲೆ ಉದುರುವಿಕೆ ಹಾಗೂ ಕ್ರಾಪ್ ಉದುರೋದು ಕೂಡ ನಿಂತು ಹೋಗ್ತದೆ. ಆಮೇಲೆ ಮುಂದೆ ಬರೋ ಚಿಗುರುಗಳಿಗೆ ಕೂಡ ಈ ನೈಟ್ರೋಜನ್ನು ಅನುಕೂಲ ಆಗುತ್ತೆ. ಸೊ ಅದಾದಮೇಲೆ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮತ್ತೆ ಇನ್ನೊಂದು ರೌಂಡು ಯಾವ್ದಾರ 1940 ಯಾವ್ದಾರ ಯೂರಿಯಾ ಮಿಕ್ಸ್ಚರ್ ಕೊಡ್ತೀವಿ. ತುಂಬ ಕಾಸ್ಟ್ಲಿ ಗೊಬ್ಬರಗಳಿದ್ದಾವೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಕಾಸ್ಟ್ಲಿ ಗೊಬ್ಬರಗಳು ಕೆಲವು ಪ್ಲಾಂಟ್ಗಳು ಅದನ್ನ ದೇ ಕ್ಯಾನ್ ಅಫೋರ್ಡ್ ಇಟ್, ಅವರು ಕೊಂಡ್ಕೊಳ್ಳೋಕೆ ಶಕ್ತಿ ಇರುತ್ತೆ, ಎಲ್ಲ ಬೆಳೆಗಾರರಿಗೆ ಶಕ್ತಿ ಇರೋದಿಲ್ಲ. ಸೊ ಆದ್ದರಿಂದ ಈ ಮೂರು ವಿಧ ಗೊಬ್ಬರ ಹಾಕ್ತೀವಿ. ಆಮೇಲೆ ಮೂರು ಸ್ಪ್ರೇ ಮಾಡ್ತೀವಿ ನಾವು, ಮಾರ್ಚಲ್ಲಿ ಒಂದು ಚುಕ್ಕಿ ರೋಗಕ್ಕೆ ಒಂದು ಸ್ಪ್ರೇ ಮಾಡ್ತೀವಿ, ಕಾಂಟಾಫ್ ಪ್ಲಸ್. ಮುಂಚೆ ಎಲ್ಲ ಬ್ಯಾಲೋಟಾನ್ ಅಂತ ಬರೋದು, ಇವತ್ತು ಕಾಂಟಾಫ್ ಅಂತ ಬರ್ತದೆ, ಕಾಂಟಾಫ್ ಪ್ಲಸ್ ಇದೆ, ಅಥವಾ ಸಿತಾರಾ ಅಂತಿದೆ, ಅಥವಾ ಈಗ ಒಪೇರಾ ಅಂತ ಬಂದಿದೆ. ಇನ್ನೊಂದು 2 ವರ್ಷ ಆದರೆ ಇನ್ನೊಂದು 10 ಹೊಸ ಹೆಸರುಗಳು ಬರ್ತವೆ. ಸೊ ಕೊಳ್ಕೋಬೇಕಾದ್ರೆ ದಯವಿಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ಕೊಂಡ್ಕೊಳ್ಳೋದು ಒಳ್ಳೇದು. ಅದಾದಮೇಲೆ ಮೇ ಜೂನಲ್ಲಿ ಬೋಡೋ ಮಾಡ್ತೀವಿ, ಸುಣ್ಣ ಮೈಲ್ ತುತ್ತು ಅಂತ ಹೇಳ್ತೀವಿ. ಅದೇ ಒಂದು ಸೇಂಗೆ ಉಂಟು, ನೋ ಬೋಡೋ ನೋ ಕ್ರಾಪ್ ಅಂತ, ಅದು ಮಾಡಲೇಬೇಕು. ಸುಮಾರು ಜನ ಬೇರೆ ಏನೇನೋ ಟ್ರೈ ಮಾಡ್ತಾರೆ, ಅದೊಂದು 2 ವರ್ಷ ಚೆನ್ನಾಗಾಗುತ್ತೆ, ಮತ್ತೆ 3ನೇ ವರ್ಷ ಏನಾಗುತ್ತೆ, ಬಾಯಕ್ಕೆ ನೀವು ಕೊನೆಯಲ್ಲಿ ನೀರು ಕುಡಿಲೇಬೇಕು. ಸೊ ಹಾಗೆ ಗಿಡದು ಹಂಗೆ ಆಗುತ್ತೆ. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರಲ್ಲೂ ಒಂದು ಫೋಲಿಯೋ ಸ್ಪ್ರೇ ಮಾಡ್ತೀವಿ ಫಾರ್ ದಿ ನ್ಯೂಟ್ರಿಯಂಟ್ ಅಪ್ ಕ್ರಿಯೇಟ್ ಆಗೋಕ್ಕೆ. ಸೊ ಇಷ್ಟು ಮಾಡಿದ್ರೆ ಸಾಕು. ನನ್ನ ಸಲ ಕಾಫಿ ತೋಟಗಳಿಗೆ ತುಂಬ ಖರ್ಚು ಮಾಡಬೇಡಿ ನನ್ನ ಸಲ, ಯಾಕಂದರೆ ಆ ರಿಟರ್ನ್ಸ್ ಇಲ್ಲ, ಕೈಯಿಂದನೇ ಕಳ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಏನು ಈ ರಾಸಾಯನಿಕಗಳ ಬಳಕೆಯನ್ನ ಮಾಡ್ತಾ ಇದ್ದೀರೋ, ಇದರಲ್ಲೂ ಕೂಡ ನಮ್ಮ ಕಾಫಿ ಬೆಳೆಗಾರರಿಗೆ ಒಂದಷ್ಟು ಮೋಸ ಆಗ್ತಾ ಇದೆ ಅನ್ನೋಂಥದ್ದು. ಉತ್ತಮ ಗುಣಮಟ್ಟದನ್ನ ನೀಡೋದಿಲ್ಲ, ಕಲಬೆರಕೆಯ ರಾಸಾಯನಿಕಗಳನ್ನ ನೀಡ್ತಾ ಇರ್ತಕ್ಕಂಥದ್ದು, ಇದರಿಂದ ಹೊರಬರೋದು ಹೇಗೆ? ಇದರಿಂದ ಹೊರಗೆ ಬರೋದ್ರೆ ತಾವು ಎಲ್ಲಿ ಗೊಬ್ಬರ ಖರೀದಿಸ್ತೀರ, ಆ ಏಜೆಂಟ್ಗಳು ಬ್ಯಾಕ್ಗ್ರೌಂಡ್ಗಳನ್ನ ದಯವಿಟ್ಟು ತಿಳ್ಕೊಳ್ಳಿ. ರೆಪ್ಯೂಟೆಡ್ ಏಜೆಂಟ್ಗಳಾದರೆ ಈ ಥರ ಮಾಡೋದಿಲ್ಲ. ಆಮೇಲೆ ಆದಷ್ಟು ನೀವು ಸೊಸೈಟಿಲಿ ಗೊಬ್ಬರ ಖರೀದಿ ಮಾಡೋದು ಒಳ್ಳೇದು ಅನ್ಸುತ್ತೆ. ಪ್ರೈವೇಟ್ ಆದರೆ ಅವರು ಉತ್ತರ ಕೊಡೋದು ಇಲ್ಲ, ಹಣ ಕೊಟ್ಟು ಜಾರ್ಕೊಬಿಡ್ತಾರೆ. ಸೊ ಅದರಿಂದ ರೈತರುಗಳು ಭಾರಿ ಯೋಚನೆ ಮಾಡಿ ತಗೋಬೇಕು. ಆಮೇಲೆ ಗೊಬ್ಬರ ತಗೊಂಡಮೇಲೆ ಲ್ಯಾಬಿಗೆ ಕಳಿಸಿ, ಅದರಲ್ಲೇನು ತಪ್ಪಿಲ್ಲ, ಕಳಿಸಿ ಒಂದೇನೊಂದು 100 ಗ್ರಾಮ್ಸ್ ಕೊಡಬೇಕಾಗತ್ತೆ ಲ್ಯಾಬಿಗೆ, ಅದರದ್ದು ಕಂಟೆಂಟ್ಗಳು ತಿಳ್ಕೊಳ್ಳಿ. ಇನ್ನೊಂದು, ಈಗ ನಾವು ಮಣ್ಣು ಪರೀಕ್ಷೆ ಅಂತ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡಾದ್ಮೇಲೆ ಅದರೊಳಗೆ ನಮಗೆ pH ಆಸಿಡಿಕ್ ಉಂಟ ಆಲ್ಕಲೈನ್ ಉಂಟ ಅಂತ ಗೊತ್ತಾಗ್ತದೆ. ಆಮೇಲೆ ಒಂದೊಂದು ಬ್ಲಾಕ್ಗಳಿಗೆ, ಈಗ ಉದಾಹರಣೆ ನನ್ನ ತೋಟದಲ್ಲಿ ಒಂದು ಬ್ಲಾಕಲ್ಲಿ pH ಅಲ್ಲಿ ಚೆನ್ನಾಗಿ ಬಂದಿತ್ತು, ಅಲ್ಲಿಗೆ ನ್ಯಾಚುರಲ್ ಪೊಟ್ಯಾಷಿಯಂ ಉಂಟು ಅಂತ ಬಂದಿದೆ. ಸೊ ಆ ಥರ ಇದ್ದಾಗ ಮತ್ತೆ ನಾವು ಪೊಟ್ಯಾಷ ಖರೀದಿ ಮಾಡಿ ಹಾಕೋದು ಅವಶ್ಯಕತೆ, ಹಣ ಖರ್ಚು ಸುಮ್ಮನೆ, ಕೆಲಸನೂ ವೇಸ್ಟು. ಸೊ ಮತ್ತೆ ಯಾಕೆ ಅವಶ್ಯಕತೆ ಇಲ್ಲ, ಎಂಬ ಭೂಮಿಲೇ ರೆಡಿ ಇದೆ ಪೊಟ್ಯಾಷು, ಮತ್ತೆ ಯಾಕೆ ಹಾಕಬೇಕು? ಸೊ ಅದರಿಂದ ಹಣ ವೇಸ್ಟ್ ಮಾಡಬೇಡಿ, ತಿಳ್ಕೊಂಡು ಸಾಯಿಲ್ ಟೆಸ್ಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ಗೊಬ್ಬರದ್ದು ಚಾರ್ಟ್ ಮಾಡೋದು ಬಹಳ ಉತ್ತಮ. ಅದು ನಿಮ್ಮ ಅನುಭವಗಳನ್ನು ಇನ್ನೂ ಹೆಚ್ಚಿನದಾಗಿ ತಿಳಿಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡೋ ಅಂಥದ್ದು ಹೇಗೆ? ನಿಮ್ಮ ಫೋನ್ ನಂಬರನ್ನು ಹೇಳಿ. ನನ್ನ ಫೋನ್ ನಂಬರು 9449067818. ಮತ್ತೊಮ್ಮೆ ಹೇಳ್ತೀನಿ, 9449067818. ಫೋನ್ ಮಾಡೋ ಸಮಯ ಬೆಳಗ್ಗೆ 10 ಗಂಟೆ ನಂತರ 5 ಗಂಟೆ ಒಳಗೆ. ನನ್ನ ಫೋನು ಹೆಚ್ಚಿನ ಅಂಶ ಸೈಲೆಂಟಲ್ಲಿ ಇರುತ್ತೆ. ನನ್ನ ಫೋನು ಎತ್ತಲಿಲ್ಲ ಅಂದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರು ಕೂಡ ಸೇಮು, ಒಂದು ಮೆಸೇಜ್ ಹಾಕಿ ನಾನು ಆ ನಂಬರಿಗೆ ನಾನು ವಾಪಸ್ಸು ಫೋನ್ ಮಾಡ್ತೀನಿ. ಒಳ್ಳೆಯದು ಉತ್ತಮ್ ಗೌಡ ಅವರೇ, ಇದುವರೆಗೆ ಕಾಫಿ ಬೆಳೆಗಾರರ ಸಮಸ್ಯೆ ಏನಿದೆ, ಇಲ್ಲಿ ಯಾಂತ್ರೀಕರಣವನ್ನು ಮಾಡಲಿಕ್ಕೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಹೇಗೆ ನಾವು ಕಾಫಿ ಬೆಳೆಗಾರರು ಇವತ್ತು ಪರಿವರ್ತನೆ ಆದರೆ ಅಥವಾ ಹೊಸ ಮಾರ್ಗವನ್ನು ಅನುಸರಿಸಿದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ, ಮುಂದಿನ ದಿವಸಗಳಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ನಮಸ್ತೆ. ಇದುವರೆಗೂ ಕಾಫಿ ಕೃಷಿಯಲ್ಲಿನ ಸಮಗ್ರ ಅನುಭವಗಳ ಕುರಿತು ಚಿಕ್ಕಮಗಳೂರು ತಾಲೂಕು ಮಲ್ಲಂದೂರಿನ ಪ್ರಗತಿಪರ ಕಾಫಿ ಬೆಳೆಗಾರರಾದ ಉತ್ತಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲುಗೂಡುವೆ ಮಧುಸೂದನ್.